ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಕರೆ ಮಾಡಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಮಿಶ್ರ ಕೃಷಿ ಅನುಭವ ಕುರಿತು ಜೋಡ ತಾಲೂಕು ಗುಂದದ ಮೋಹನ್ ವೆಂಕಟರಮಣ ದೇಸಾಯಿ ಅವರೊಂದಿಗೆ ಸಂದರ್ಶನ. ಮೋಹನ್ ವೆಂಕಟರಮಣ ದೇಸಾಯಿ ಅವರೇ ನಮಸ್ಕಾರ. ನಮಸ್ಕಾರ. ಕೃಷಿ ಬದುಕು ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಪ್ರಾಕೃತಿಕವಾಗಿ ಹಾಗೂ ನೈಸರ್ಗಿಕವಾಗಿಯೂ ಕೂಡ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ ಅಂತ ಕೇಳಿದೀವಿ. ನಿಮ್ಮ ಅನುಭವ ಏನು ಹೇಳ್ತದೆ? ಹೌದು, ಕಳೆದ ಸಲ ಸಿಕ್ಕಾಪಟ್ಟೆ ಮಳೆಯಾಗಿ ಅದರಿಂದ ಸುಮಾರಷ್ಟು ತೊಂದರೆ ಆಯಿತು. ಇದು ಪ್ರಕೃತಿ ಸಂಬಂಧಪಟ್ಟಂತೆ ಸಮಸ್ಯೆ, ಮೇಜರ್ ಆಗಿ ಲೇಬರ್ ಸಮಸ್ಯೆ, ಕೂಲಿ ಆಳುಗಳ ಸಮಸ್ಯೆ, ಯಾಂತ್ರೀಕರಣದ ಸಮಸ್ಯೆ, ಇಂಥದೆಲ್ಲ ಬಹಳಷ್ಟು ಬರ್ತಾ ಇದೆ ಸದ್ಯಕ್ಕೆ. ಈಗ ವಾತಾವರಣದಲ್ಲಿಯೂ ಕೂಡ ಸಾಕಷ್ಟು ಏರುಪೇರಾಗಿದೆ ಅಂತ ಹೇಳಿ, ಕಳೆದ ವರ್ಷ ಮಳೆಯ ಪ್ರಮಾಣವೂ ಕೂಡ ಜಾಸ್ತಿ ಆಗಿದೆ ಅಂತ ಹೇಳಿದ್ರಿ. ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರದೇಶದಲ್ಲಿ ಅಡಿಕೆ ಬೆಳೆಗಳಿಗೆ ಎಲೆ ಚುಕ್ಕಿ ರೋಗ ಎನ್ನುವಂತಹ ಒಂದು ರೋಗವು ಕೂಡ ಬಾಧಿಸ್ತಾ ಇದೆ. ನಿಮ್ಮಲ್ಲಿ ಹೇಗಿದೆ ಪರಿಸ್ಥಿತಿ, ಇದನ್ನ ಹೇಗೆ ನಿಭಾಯಿಸುವಂತಹದ್ದು? ಮಳೆ ಸಿಕ್ಕಾಪಟ್ಟೆ ಬಂದದ್ರಿಂದ ಅಡಿಕೆ ಕೊಳೆ ಬಂದಿದ್ದು ಹೌದು, ಆದ್ರೆ ಎಲೆ ಚುಕ್ಕಿ ರೋಗ ನಮ್ಮಲ್ಲಿ ಆ ಪ್ರಮಾಣದಲ್ಲಿ ಇಲ್ಲ. ನಮ್ಮಲ್ಲಿ ಅದು ಇನ್ನೂ ಹತೋಟಿಯಲ್ಲಿದೆ. ಅದಕ್ಕೆ ಮುಖ್ಯ ಕಾರಣ ನಾವು ವಿಶೇಷವಾದ ಬೇರೆ ಹೊರಗಿನ ತಂದು ಗೊಬ್ಬರವನ್ನು ಹಾಕದೇ ಇರುವಂತಹದ್ದು ಒಂದು ಕಾರಣ. ಮತ್ತೆ ರಾಸಾಯನಿಕ ಗೊಬ್ಬರ ಬಳಕೆ ಇಲ್ಲ ನಮ್ಮಲ್ಲಿ. ನಾವು ಸಾಮಾನ್ಯವಾಗಿ ಸಗಣಿ ಗೊಬ್ಬರ, ಕಾಣ ಗೊಬ್ಬರ, ತೋಟದಲ್ಲಿ ಇರುವಂತ ಕಾಂಪೋಸ್ಟ್ ಗೊಬ್ಬರ ಇಂಥದನ್ನೇ ಬಳಸುವುದಾದ್ರಿಂದ ಎಲೆ ಚುಕ್ಕಿ ರೋಗ ಇದೆ, ಆದ್ರೆ ತುಂಬಾ ಹತೋಟಿಯಲ್ಲಿದೆ, ಆ ಪ್ರಮಾಣದಲ್ಲಿ ಇಲ್ಲ. ಇಲ್ಲಿ ಕೊಳೆ ಬಾಧೆ ಸಿಕ್ಕಾಪಟ್ಟೆ ಆಗಿದ್ದು ಹೌದು ಕಳೆದ ಸಲ. ಅದಕ್ಕೆ ವಾತಾವರಣ ಅತಿಯಾಗಿ ಮಳೆ ಬಂದದ್ರಿಂದ ಬೋರ್ಡೋ ಸಿಂಪರಣೆಗೆ ಔಷಧಿಗೆ ಅವಕಾಶವೇ ಆಗಲಿಲ್ಲ. ಹಾಗಾಗಿ ಸಾಧಾರಣ ಒಂದು 60% ಬೆಳೆ ನಷ್ಟ ಆಗೋಯ್ತು. ಈಗ ಈ ವರ್ಷದ ಒಂದು ಫಸಲನ್ನ ನೋಡಿದ್ರೆ ಸಾಕಷ್ಟು ಪ್ರದೇಶಗಳಲ್ಲಿ ಹೇಳುವಂತಹದ್ದು 50-60% ನಷ್ಟ ಆಗ್ತಾ ಇದೆ ಅಂತ ಹೇಳಿ, ಏನ್ ಕಾರಣ ಇರಬಹುದು? ಮುಖ್ಯವಾಗಿ ಅದೇ, ಅದು ಹೋದ ವರ್ಷದ ಫಸಲಿಗೆ ಆಯ್ತು, ಈ ವರ್ಷದ ಫಸಲಿಗೆ? ಈ ವರ್ಷದ ಫಸಲಿಗೆ ಅಂತ ತೊಂದರೆ ಏನಿಲ್ಲ. ತೊಂದರೆ ಏನಿಲ್ಲ, ಇಲ್ಲ ಇಲ್ಲ. ಈ ವರ್ಷದ ಫಸಲಿಗೆ ಅಂತಂದ್ರೆ ಈಗ ಬರು ಬೆಳೆ, ಬರು ಬೆಳೆಗೆ ಒಳ್ಳೆ ಅನುಕೂಲನೇ ಇದೆ. ಯಾಕಂದ್ರೆ ಮಳೆ ಚೆನ್ನಾಗಿರೋದ್ರಿಂದ ಅಂತರ್ಜಲ ಚೆನ್ನಾಗಿದೆ. ಈವರೆಗೆ ಅಡಿಕೆ ಹೊಡೆ ಸಿಂಗಾರ ಚೆನ್ನಾಗಿ ನಡೀತಾ ಇದೆ. ಈಗ ಇದ್ನಂತರ ನಾವು ಇರಿಗೇಷನ್ ಎಲ್ಲ ಸರಿಯಾಗಿ ಮಾಡ್ಕೊಂಡ್ರೆ ಮುಂದಿನ ಸಲ ಒಳ್ಳೆ ಬೆಳೆ ಬರಬಹುದು ಅನ್ನೋ ನಿರೀಕ್ಷೆ ಇದೆ ನಮಗೆ. ಈ ವರ್ಷದ ಫಸಲು ಹೇಗಿದೆ? ಈ ವರ್ಷದ ಫಸಲು ತುಂಬಾ ಕಡಿಮೆ, ಅಂದ್ರೆ ಫಸಲು ಚೆನ್ನಾಗಿತ್ತು, ಆದ್ರೆ ಈ ಕೊಳೆ ಕಾರಣದಿಂದ ಇಳುವರಿ ಕಡಿಮೆ ಆಯ್ತು. ಈಗ ಕೊಳೆ ರೋಗದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದು ಹೆಚ್ಚು ಕಡಿಮೆ 3,000 ಜಾಸ್ತಿ ಮಳೆ ಬರುವಂತ ಒಂದು ಪ್ರದೇಶ ಇದು, 3,000 mm. ಈ ಒಂದು ಹಿನ್ನೆಲೆ ನೋಡಿದಾಗ ಈ ಕೊಳೆ ರೋಗವನ್ನ ಸಮರ್ಥವಾಗಿ ನಿರ್ವಹಣೆ ಮಾಡುದು ಅಂದ್ರೆ ಏನೇನು ಮಾಡಬೇಕು? ಸರಿಯಾದ ಸಮಯಕ್ಕೆ ಬೋರ್ಡೋ ಸಿಂಪರಣೆ ಮಾಡುದು ಅಂದ್ರೆ ಹೇಗೆ? ಸರಿಯಾದ ಸಮಯಕ್ಕೆ ಬೋರ್ಡೋ ಸಿಂಪರಣೆ ಅಂತಂದ್ರೆ ಮಳೆಗಾಲ ಪೂರ್ವದಲ್ಲಿ ಈಗ ಕೆಲವೊಂದು ಬಯೋಫೈಟ್ ಅನ್ನುವಂತಹದ್ದೆಲ್ಲ ಔಷಧಿಗಳಿದಾವೆ, ಅದು ಬೇಸಿಗೆಯಲ್ಲಿ ಹೊಡೆಯುವಂತಹದ್ದು. ಈಗ ಬೋರ್ಡೋವನ್ನು ಬೇಸಿಗೆಯಲ್ಲಿ ಹೊಡೆಯಲಿಕ್ಕೆ ಆಗುದಿಲ್ಲ, ಅಂದ್ರೆ ಆಗ್ತದೆ ಅದ್ರ ಪ್ರಯೋಜನ ಆಗುದಿಲ್ಲ. ಆ ದೃಷ್ಟಿಯಲ್ಲಿ ಬೇಸಿಗೆಕಾಲದಲ್ಲಿ ಹೊಡೆಯುವಂತಹ ಔಷಧಿ ಇದೆ, ಬಯೋಫೈಟ್ ಅಂತ ಹೇಳಿದೆ. ಮತ್ತೆ ಟ್ರೆಂಚಿಂಗ್ ಸರಿಯಾಗಿರ್ಬೇಕು, ಮತ್ತೆ ತೋಟಕ್ಕೆ ಮುಚ್ಚಿಗೆ ಸರಿ ಮಾಡಿಕೊಂಡು ಕಳೆದ ವರ್ಷ ಬಂದದ್ದು ಕೊಳೆ ಬಂದದ್ದಿದ್ರೆ ಅದಕ್ಕೆ ಈ ಬೇಸಿಗೆಯಲ್ಲೇ ನಾವು ಒಂದ್ಸಲ ಈ ಬಯೋಫೈಟ್ ಹೊಡೆಯೋದು, ಮತ್ತೆ ಮೊದಲನೇ ಮಳೆ ಬಂದ ತಕ್ಷಣನೇ ಬೋರ್ಡೋ ಸಿಂಪರಣೆ ಮಾಡುವಂತಹದ್ದು, ಮತ್ತೆ ಮಳೆಗಾಲದಲ್ಲಿ ಡ್ರೈನೇಜ್ ವ್ಯವಸ್ಥೆ ಸರಿಯಾಗಿ ಮಾಡಿಕೊಂಡ್ರೆ ಮುಂದಿನ ಸಲದಲ್ಲಿ ಕೊಳೆ ನಿಯಂತ್ರಣ ಮಾಡಬಹುದು ಅನ್ನೋ ಒಂದು ಯೋಚನೆ ಉಂಟು ನಮಗೆ. ಈಗ ಮದ್ದನ್ನ ಸಿಂಪರಣೆ ಮಾಡುವಂತಹದ್ದು ಮಳೆಗಾಲದಲ್ಲಿ ಬಹಳಷ್ಟು ಒಂದು ತ್ರಾಸದಾಯಕವಂತ ಎನ್ನುವಂತ ಒಂದು ಮಾತು ಕೂಡ ಇದೆ. ಮರವನ್ನು ಹತ್ತುವಂತಹದ್ದು ಕೂಡ ಕಷ್ಟವಾಗ್ತದೆ ಅಂತ ಹೇಳಿ. ಇತ್ತೀಚಿನ ಬೆಳವಣಿಗೆ ಅಂತಂದ್ರೆ ಈಗ ಕಾರ್ಬನ್ ಫೈಬರ್ ದೋಟಿಗಳು ಕೂಡ ಬರ್ತಾ ಇದೆ, ಆ ಪ್ರಯತ್ನ ಇಲ್ಲಿ ನಡೀತಾ ಇದೆಯಾ? ಹೌದೌದು, ಇಲ್ಲಿ ಸಾಮಾನ್ಯವಾಗಿ ಸಾಧಾರಣ 50%ಗಿಂತ ಹೆಚ್ಚಿಗೆ ಜನ ಕಾರ್ಬನ್ ದೋಟಿಯನ್ನೇ ಬಳಸ್ತಾ ಇದ್ದಾರೆ. ಅದು ತುಂಬಾ ಉಪಕಾರ ಆಗಿದೆ. ಈಗ ಯಾವ ರೀತಿ ಅಂತ ಸ್ವಲ್ಪ ಹೇಳಿ. ತುಂಬಾ ಉಪಕಾರ ಅಂತಂದ್ರೆ ಮಳೆಯಲ್ಲಿ ಮರ ಜಾರಿಕೆಯಾಗಿ ಕೂಲಿ ಆಳುಗಳು ಬೀಳುದು, ಪೆಟ್ಟಾಗುವುದು, ಮತ್ತೆ ಇದು ಸಾಧಾರಣ ಸ್ವಲ್ಪ ಮಳೆ ಹೊಳು ಬಿದ್ರು ಸಹ ಲೇಬರ್ ಮರ ಕತ್ತಲಿಕ್ಕೆ ಆಗುದಿಲ್ಲ, ಆಗಿತ್ತು ಇದಕ್ಕೆ ಆ ಸಮಸ್ಯೆ ಇಲ್ಲ, ನೆಲದಿಂದಲೇ ಬಿಡಬಹುದು. ಮತ್ತೆ ಇದೇನಾಗ್ತದೆ ಅಂತ ಕೇಳಿದ್ರೆ ಈಗ ಮೇಲ್ ಹತ್ತೋರದು ಜನಸಂಖ್ಯೆ ಕಡಿಮೆ ಆಗಿದೆ, ಈಗ ಕೂಲಿ ಆಳುಗಳ ಸಮಸ್ಯೆ, ನುರಿತ ಆಳುಗಳ ಸಮಸ್ಯೆ ಬಹಳ ಕಡಿಮೆ ಆಗಿದೆ. ಹಾಗಾಗಿ ದೋಟಿ ಬಂದದ್ರಿಂದ ಅದರಲ್ಲಿ ಸಾಮಾನ್ಯ 90% ಸಹ ಬೋರ್ಡೋ ಸಿಂಪರಣೆ ಆಗಲಿ ಔಷಧಿ ಸಿಂಪರಣೆ ಬಹುಶಃ ಈಸಿ ಆಗಿದೆ. ಇನ್ನು ದೋಟಿಯನ್ನ ಸರಿಯಾಗಿ ಬಳಸುವಂತಹ ಇನ್ನು ಕೂಲಿ ಆಳುಗಳು ಇನ್ನು ಪರಿಣತಿ ಆಗಬೇಕಾಗಿದೆ, ಆದ್ರೆ ಅದು ಚೆನ್ನಾಗಿ ಕೆಲಸ ಆಗ್ತದೆ. ಈಗ ಸಾಂಪ್ರದಾಯಿಕ ಬಿದಿರಿನ ದೋಟಿಗೂ ಈ ಒಂದು ಕಾರ್ಬನ್ ಫೈಬರ್ ದೋಟಿಗೂ ಏನ್ ವ್ಯತ್ಯಾಸ ಬಳಕೆ ಮಾಡುವಲ್ಲಿ? ಬಳಕೆ ಮಾಡೋದು ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಸಾಮಾನ್ಯ ಬಿದಿರು ದೋಟಿ ಅಂತಂದ್ರೆ ಸಾಧಾರಣ 20-30 ಫುಟ್ನವರೆಗೊಂದು ಹೆಗೂ ಕಂಟ್ರೋಲ್ ಮಾಡಬಹುದು, ತೂಕವೂ ಜಾಸ್ತಿ ಇರ್ತದೆ, ಅದನ್ನು ಬಳಸೋದಿಕ್ ಸಾಧ್ಯನೇ ಇಲ್ಲ. ಇದು ಸಾಧಾರಣ 60-70 ಫುಟ್ ಸರಾಸರಿ ಇರ್ತದೆ. ನಮ್ಮಲ್ಲಿ ಈ ಜಾಗದಲ್ಲಿ ಮರ ತುಂಬಾ ಎತ್ತರ ಹೋಗ್ತದೆ, ಹಾಗಾಗಿ ಬಿದಿರು ದೋಟಿಯಲ್ಲಂತೂ ಸಾಧ್ಯನೇ ಇಲ್ಲ. ಈ ಫೈಬರ್ ದೋಟಿಯಲ್ಲಿ ಅದು ಸಾಧ್ಯ ಆಗಿದೆ. ಮತ್ತೆ ಅಡಿಕೆ ಕೊನೆಯ ಸಮೀಪಕ್ಕೆ ತೆಗೆದುಕೊಂಡು ಹೋಗಿ ಮದ್ದನ್ನು ಸಿಂಪರಣೆ ಮಾಡುವಂತಹ ಒಂದು ವ್ಯವಸ್ಥೆ ಅನುಕೂಲತೆ ಇದೆ. ಹಾಗಾಗಿ ಈ ಮದ್ದು ಸಿಂಪರಣೆ ವ್ಯವಸ್ಥೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡಬಹುದು. ಈಗ ಮತ್ತೆ ಹೆಚ್ಚಿನ ಅದಕ್ಕೆ ಮದ್ದು ಸಿಂಪರಣೆ ಮಾಡಬೇಕಿದ್ರೆ ಅದರಲ್ಲಿ ಒಂದು ರೀತಿಯ ಒಂದು ಬದಲಾವಣೆಯನ್ನು ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗ್ತದೆ, ಜೊತೆಗೆ ಆ ಭಾರವನ್ನು ಕೂಡ ಹೊತ್ಕೊಳ್ಬೇಕು. ಯಾವ ಭಾರವನ್ನು? ಪೈಪ್ ನಲ್ಲಿ ಹೋಗ್ತದಲ್ಲ ಮದ್ದು? ಇಲ್ಲ ಇಲ್ಲ, ಅದರಿಂದ ಏನು ತೊಂದರೆ ಇಲ್ಲ, ಯಾಕಂತಂದ್ರೆ ಅದಕ್ಕೆ ಬೇರೆ ರೀತಿಯ ಒಂದು ಪೈಪ್ ಇರ್ತದೆ, ಹೋಸ್ ಪೈಪು, ಆ ಕೊಕ್ಕೆ ಬಳಸೋದಿಕ್ಕೆ ಅಂತೇಳಿ ಬೇರೆ ಹಗುರವಾದಂತ ಪೈಪ್ ಇರ್ತದೆ. ಅದು ನೆಗ್ಲಿಜಿಬಲ್ ಭಾರ ಅಷ್ಟು, ಅಂದ್ರೆ ಕೊಕ್ಕೆನೇ ಎಷ್ಟು ಭಾರ ಇರ್ತದೆ? ಯಾವ್ದು? ಕೊಕ್ಕೆ? ಕೊಕ್ಕೆ ಮತ್ತು ಇದು ಮದ್ದಿನ ಜೊತೆಗೆ ಅಲ್ಲ, ಕೊಕ್ಕೆ ಸಾಮಾನ್ಯ 5-7 ಕೆಜಿ ವರೆಗೊಂದು ಅಷ್ಟೇ ಇರ್ತದೆ. ಸಾಧಾರಣ 80 ಫುಟ್ ಉದ್ದದ್ದಾದ್ರೂ 5-7 ಕೆಜಿ ಒಳಗೆ ಮುಗ್ದು ಹೋಗ್ತದೆ. ಅದು ಬಹುಶಃ 1 ಕೆಜಿನೂ ಬರೋದಿಲ್ಲ, 1/2 ಕೆಜಿ ಒಳಗೆ ಮದ್ದು ಸಮೇತ. ಅಂದ್ರೆ ಅದು ಪೈಪ್ ಸಣ್ಣ ಇರ್ತದೆ, ಭಾರನು ಕಡಿಮೆ, ಮತ್ತೆ ಅದರಲ್ಲಿ ಮದ್ದು ಕಂಟಿನ್ಯೂಸ್ ಫ್ಲೋ ಆಗ್ತಾ ಇರೋದ್ರಿಂದ ಅಲ್ಲಿ ಸಿಲ್ಕ್ ಇರುವುದಿಲ್ಲ ಅದು, ಹಾಗಾಗಿ ವೇಟ್ ಬಹಳ ಕಡಿಮೆ ಆಗ್ತದೆ. ಆಮೇಲೆ ಈಗ ಫೈಬರ್ ದೋಟಿಯನ್ನು ಬಳಕೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಏನೇನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕಾಗ್ತದೆ? ಫೈಬರ್ ದೋಟಿ ಅಂತಂದ್ರೆ ಅದನ್ನು ಸರಿಯಾಗಿ ಕಟ್ಕೊಳ್ಬೇಕು, ಅಂದ್ರೆ ಇದನ್ನು ಕೈ ಕಾಲಿಗೆ ಸಿಕ್ಕೊಳ್ಳೋದ ಹಾಗೆ ಸರಿಯಾಗಿ ಕಟ್ಕೊಳ್ಬೇಕು. ಮತ್ತೆ ಮೇನ್ ಆಗಿ ಅದಕ್ಕೆ ಬಳಸುವಂತಹ ಸ್ಪ್ರೇ ಗನ್ಗಳು ಅದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಮತ್ತೆ ಪಂಪ್ ವ್ಯವಸ್ಥೆ ಸರಿಯಾಗಿರಬೇಕು, ಯಾಕಂತಂದ್ರೆ ಎಕ್ದಮ್ ಪ್ರೆಷರ್ ಆದ್ರೆ ಫೈಬರ್ ದೋಟಿ ಬ್ಯಾಲೆನ್ಸ್ ಕಳ್ಕೊಳ್ಳುತ್ತೆ. ಒಂದು ಈ ಬ್ಯಾಟರಿ ಸ್ಪ್ರೇಯರ್ ಎಲ್ಲ ಬಂದಿದಾವೆ, ಅದ್ರಲ್ಲಿ ಒಳ್ಳೆ ಕ್ವಾಲಿಟಿ ಇದೆಲ್ಲ ಆದ್ರೆ ರೆಗ್ಯುಲರ್ ಒಂದೇ ತರ ಯೂನಿಫಾರ್ಮ್ ಪ್ರೆಷರ್ ಇರ್ತದೆ, ಅಂತದೆಲ್ಲ ಆದ್ರೆ ಅದು ಉಲ್ಟಾ ಸಿಡಿದಂಗಾಗಿ ಬ್ಯಾಲೆನ್ಸ್ ತಪ್ಪು ಹೋಗಿ ಅಂತದೆಲ್ಲ ಆಗುವಂತಹ ಸಂದರ್ಭಗಳು ಇಲ್ಲ. ಅದು ಸರಳವಾಗಿ ಚಂದ ರೀತಿಯಲ್ಲಿ ಸ್ಪ್ರೇ ಆಗ್ತದೆ, ಅದು ಪ್ರೆಷರ್ ಒಂದೇ ಕಾನ್ಸ್ಟೆಂಟ್ ಇರೋದ್ರಿಂದ ಅವನಿಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೂ ಸರಿ ಆಗ್ತದೆ, ಅದ್ರದ್ದು ದೂರನೂ ಸರಿಯಾಗಿರೋದ್ರಿಂದ ನಿಖರವಾಗಿ ಮದ್ದು ಹೊಡೆಯುವಂತಹ ವ್ಯವಸ್ಥೆ ಆಗ್ತದೆ. ಆಮೇಲೆ ಈಗ ಅಡಿಕೆಗೆ ಗೊಬ್ಬರದ ಒಂದು ನಿರ್ವಹಣೆ ಮಾಡುವಂತಹದ್ದು, ವಿಶೇಷವಾಗಿ ನೀವು ಸಾವಯವ ರೀತಿಯಲ್ಲೇ ಮಾಡುವುದಿದ್ರೆ ಹಟ್ಟಿ ಗೊಬ್ಬರವನ್ನು ನೇರವಾಗಿ ಹಾಕುವಂತದ್ದು ಅಥವಾ ಕಾಂಪೋಸ್ಟ್ ಎರೆ ಗೊಬ್ಬರ ಮಾಡ್ಕೊಂಡು ಹಾಕ್ತೀರಾ? ಇಲ್ಲ, ಎರೆ ಗೊಬ್ಬರ ಅಂತ ಮಾಡುದಿಲ್ಲ, ಕಾಂಪೋಸ್ಟ್ ಮಾಡ್ತೇವೆ. ಸ್ವಲ್ಪ ಹೇಳಿದ್ರೆ ಬಗ್ಗೆ ಕಾಂಪೋಸ್ಟ್ ಮಾಡುವಂತ ವಿಧಾನ. ಕಾಂಪೋಸ್ಟ್ ಅಂತಂದ್ರೆ ಏಕದಮ್ ಸ್ಟ್ಯಾಂಡರ್ಡ್, ವೈಜ್ಞಾನಿಕವಾಗಿ ಅಂತೇಳಿ 100-100 ಅನುಸರಿಸೋದಿಕ್ ಆಗುದಿಲ್ಲ. ಆದ್ರೆ ನಾವೇನ್ ಮಾಡ್ತೇವೆ, ತೆರಕು ಮತ್ತೆ ಸಸಿ ಸೊಪ್ಪು ಮತ್ತೆ ಸಗಣಿ, ಅದು ಸ್ಲರಿ, ಈ ನಮ್ಮಲ್ಲಿ ಬಯೋಗ್ಯಾಸ್, ಗೊಬ್ಬರ ಗ್ಯಾಸ್ ಇವೆಲ್ಲ ಇದಾವೆ, ಅದರದ್ದು ಸ್ಲರಿಗಳನ್ನ ಅದು ಪದರ ಪದರದಲ್ಲಿ ಹಾಸಿ ಗುಂಡಿಯನ್ನು ಮಾಡಿಕೊಂಡು ಅದರಲ್ಲಿ ಪದರ ಪದರ ಹಾಸಿ ಅದು ಪುಡಿ ತರ ಆಗ್ತದೆ. ಅಂತ ಗೊಬ್ಬರವನ್ನೇ ಹೆಚ್ಚಾಗಿ ಬಳಸುವಂತದ್ದು, ನೇರವಾಗಿ ಸಗಣಿಯನ್ನು ಬಳಸುವಂತ ಕ್ರಮ ಇಲ್ಲ, ಅದರಿಂದ ತೊಂದರೆ ಸುಮಾರಷ್ಟು ಆಗಿದೆ. ಈಗ ಗೊಬ್ಬರವನ್ನು ಕೊಡುವುದಿದ್ರೆ ಸರಿಯಾದಂತ ಒಂದು ಸಮಯ ಅಂದ್ರೆ ಯಾವಾಗ? ನಿಜವಾಗಿ ಆ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ಆದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಕೊಡ್ಬೇಕದು. ಅಂದ್ರೆ ಮಳೆ ಬರ್ತಾ ಇರಬೇಕು ಅವಾಗ? ಅಲ್ಲ, ಮಳೆ ಜಸ್ಟ್ ಮುಗಿದಿರಬೇಕು, ಒಂದೆರಡು ಮಳೆ ಸಿಗಬೇಕು, ಆ ಹಂತದಲ್ಲಿ ಕೊಟ್ರೆ ಅದು ಇಡೀ ಬೇಸಿಗೆಯಲ್ಲಿ ಒಳ್ಳೆ ರೀತಿ ಆಗ್ತದೆ. ಈ ಮಳೆಗಾಲದಲ್ಲೆಲ್ಲ ಕೊಟ್ರೆ ನಮ್ಗೆ ಅದು ಕೊಳೆ ಸಂದರ್ಭ ಆಗ್ತದೆ, ಅದು ಕೊಳಿತದೆ ಮತ್ತೆ ಕಳಿಲಿಕ್ಕೆ ಮುಟ್ಟುವುದಿಲ್ಲ ಅಂತೆಲ್ಲ ಮತ್ತೆ ಮಣ್ಣು ನೆಲ ಇದು ಸಡ್ಲ ಆಗೋದ್ರಿಂದ ಅದು ತೊಳೆದು ಹೋಗ್ತದೆ ಮಳೆಯಲ್ಲಿ, ಇಂಥದೆಲ್ಲ ಸಮಸ್ಯೆ ಆಗ್ತದೆ. ಈ ಬೇಸಿಗೆ ಆಗೋ ತನಕ ಅದು ನೆಲದಲ್ಲಿ ಹಿಂಗೆ ಇದಾಗೋಗ್ತದೆ. ಹಂಗಾಗಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಒಳಗೆ ಮುಗಿಸ್ಬೇಕು. ಆಮೇಲೆ ಈ ಕೃಷಿ ತ್ಯಾಜ್ಯ ಇರ್ತದಲ್ಲ, ಸೋಗೆ ಆಗ್ಬೋದು ಅಥವಾ ಮಾಡಲಾಗ್ಬೋದು, ಇಂಥದ್ದನ್ನೆಲ್ಲ ಬುಡಕ್ಕೆ ನೇರವಾಗಿ ಹಾಕುದ್ರೆ ಒಳ್ಳೇದು ಅಥವಾ ಕಾಂಪೋಸ್ಟ್ ಮಾಡಿಕೊಂಡು ಬಳಕೆ ಮಾಡಿದ್ರೆ ಒಳ್ಳೇದು? ಅಲ್ಲ, ಅದು ಒಂದೊಂದು ರೀತಿ ಪ್ರಯೋಜನ ಇದೆ. ಕಾಂಪೋಸ್ಟ್ ಗೆ ನಮ್ಮಲ್ಲಿ ಈಗ ನಾವು ಅಭಯಾರಣ್ಯ, ಇಲ್ಲಿ ಜಂಗಲ್ ಬೇಕಷ್ಟು ಇರುತ್ತೆ, ಕಾಡಿದೆ, ಅದಕ್ಕೆ ಕಾಂಪೋಸ್ಟ್ ಗೆ ಅದನ್ನು ಬಳಸೋ ಚಲೋದು. ತೋಟದ್ದು ಸೋಗೆ ಇದೆಲ್ಲ ಏನಿದೆಯಲ್ಲ, ಅದು ಅಡಿಕೆ ಮರದೇ ಕಂಪೋಸಿಷನ್ ಇರ್ತದೆ, ಅದು ಅಡಿಕೆ ಮರಕ್ಕೆ ಮೇಲಿಂದ ಮುಚ್ಚಿಗೆ ಮಾಡ್ಲಿಕ್ಕೆ ಬಳಸ್ಕೊಂಡ್ರೆ ಅದು ಮೇಲ್ ಮುಚ್ಚಿಗೆ ಆಗ್ತದೆ, ಮಲ್ಚಿಂಗ್ ಆಗ್ತದೆ, ಅದರಿಂದ ತೋಟ ತಂಪಾಗಿರ್ತದೆ, ಮತ್ತೆ ಅಣುಜೀವಿಗಳ ಚಟುವಟಿಕೆಗೂ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಅದು ತೋಟಲ್ಲೇ ಬಳಸೋದು ಉತ್ತಮ. ಈಗ ಸಾಂಪ್ರದಾಯಿಕವಾಗಿ ಅಡಿಕೆ ಕೃಷಿ ಮಾಡುವಂತವರು 2 ವರ್ಷಕ್ಕೂ 3 ವರ್ಷಕ್ಕೂ ಒಂದ್ ಸಾರಿ ಗೊಬ್ಬರ ಹಾಕುವುದಕ್ಕಿಂತ ಮೊದಲು ಬುಡ ಬಿಡಿಸುವಂತ ಒಂದು ಕ್ರಮ ಅಂತ ಇತ್ತು, ಇವಾಗ ಅದಿಲ್ಲ. ಇದ್ರ ಏನಾದ್ರು ತೊಂದರೆ ಆಗಿದೆಯಾ? ಇಲ್ಲ, ಬುಡ ಬಿಡಿಸದೇ ಇರೋದ್ರಿಂದ ತೊಂದರೆ ಏನಿಲ್ಲ. ಯಾಕಂತಂದ್ರೆ ಮೊದಲೊಂದು ಪರಿಪಾಠ ಇತ್ತು, ಬೇರನ್ನೆಲ್ಲ ಕಡಿದು ಅದು ಹೊಸದಾಗಿ ಬೇರೆ ಬರಬೇಕು ಅನ್ನುವಂತದೆಲ್ಲ ಇತ್ತು. ಈಗ ಜನರಿಗೆ ಸುಮಾರಷ್ಟು ಅವೇರ್ನೆಸ್ ಬಂದಿದೆ. ಅದು ಬೇರ್ ಕಡಿಯೋದ್ರಿಂದ ಅದು ಗೊಬ್ಬರ ತಿನ್ನುವಂತ ಬೇರನ್ನೇ ಕಡಿದು ಮೇಲಿಂದ ಗೊಬ್ಬರ ಹಾಕಿಬಿಟ್ರೆ ಅದು ತಗೊಳ್ಲಿಕ್ಕೆ ಆಗುದಿಲ್ಲ, ಮತ್ತು ಹೊಸದಾಗಿ ಬೇರೆ ಡೆವಲಪ್ ಆಗಿ ಅದು ಗೊಬ್ಬರ ತಗೊಳ್ಳ ತನಕ ಗೊಬ್ಬರ ಹಾಳಾಗೋಗಿರ್ತದೆ, ಅಲ್ಲಿಗೆ ಅದು ವ್ಯವಸ್ಥೆನೇ ಹಾಳಾಗೋಗ್ತದೆ. ಇವಾಗ ಅಂತದೆಲ್ಲ ಸಮಸ್ಯೆ ಏನಿಲ್ಲ, ನೆಲ ಆಗಿವಂತ ಸಮಸ್ಯೆಗಳಿಲ್ಲ. ಗೊಬ್ಬರವನ್ನು ಹರಡಿ ಮೇಲಿಂದ ಮಣ್ಣಿಂದ ಮುಚ್ಚುದು ಅಥವಾ ಸೋಗೆಯಿಂದ ಇಂತ ಬೇರೆ ಕಚ್ಚಾ ವಸ್ತುವನ್ನು ಮುಚ್ಚಿ ನಿರ್ವಹಣೆ ಮಾಡ್ತೇವೆ. ನೀರಾವರಿ ಬಗ್ಗೆ ಹೇಳಿಕೆ, ಎಷ್ಟು ದಿವಸಕ್ಕೂ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಟ್ಟರೆ ಒಳ್ಳೇದು? ಪ್ರಮಾಣದಲ್ಲಿ ನೀರು ಅಂತಂದ್ರೆ ಆಯಾ ಭೂಮಿ ಪ್ರದೇಶ ನೋಡಿ. ಈ ಉದಾಹರಣೆ ಜವಳು ನೀರಾವರಿ ಚೆನ್ನಾಗಿರುವಂತ ಜಾಗಕ್ಕೆ ಅತಿಯಾಗಿ ನೀರು ಕೊಡೋದ್ರಿಂದ pH ಲೆವೆಲ್ ವ್ಯತ್ಯಾಸ ಆಗಿ ಅದರಿಂದ ಗೊಬ್ಬರ ಹೀರ್ಕೊಳ್ಳದಂತ ಸಮಸ್ಯೆ ಆಗ್ತದೆ. ಈಗ ಅದು ನೋಡಿ ತೇವಾಂಶವನ್ನು ನೋಡಿ ಇದು ಮಾಡಬೇಕು. ಈ ಉಂಡೆ ಕಟ್ಟುವಷ್ಟಾದ್ರೆ ಒಂದ್ ವಾರಗಟ್ಟಲೆ ಕೊಡ್ಲೇಬಾರದು, ಮಣ್ಣನ್ನು ಅಗದ್ರೆ ಅದು ಉಂಡೆ ಕಟ್ಟುವಷ್ಟಾದ್ರೆ ಒಂದ್ ವಾರದವರೆಗೆ ಕೊಡ್ಲೇಬಾರದು. ಉಂಡೆ ಕಟ್ಟಿ ಬಿಟ್ಟಾವಾಗ ಕುಂಕುಮ ತರ ಪುಡಿ ಆಗ್ತಿದ್ರೆ ಸಾಧಾರಣ 2 ದಿವಸಕ್ಕೊಂದ್ಸಲ ಕೊಡ್ಬೇಕು, ಇಲ್ಲ ಪೂರ ಹುಡಿಯಾಗಿ ಹೋಗಿದ್ದಿಂದ ಅದೇ ದಿವಸನೇ ಕೊಡ್ಬೇಕು. ಈ ತರ ನಾವು ಆ ಮಣ್ಣಿನ ಗುಣಮಟ್ಟ ಅಲ್ಲಿ ವಾತಾವರಣ ನೋಡಿಕೊಂಡು ನೀರು ಕೊಡಬೇಕಾಗ್ತದೆ. ಇಲ್ಲೆಲ್ಲ ಡ್ರಿಪ್ ಏನಾದರೂ ಹಾಕುವಂತ ಒಂದು ಪ್ರಯತ್ನ ಮಾಡಿದಿರೋ ಅಥವಾ ಸ್ಪ್ರಿಂಕ್ಲರ್ ಇದೆಯಾ? ಡ್ರಿಪ್ ಇದೆ. ಡ್ರಿಪ್ ಆದ್ರೆ ನಾವು ಡ್ರಿಪ್ ನಿಂದ ಈ ಬಲ್ಬ್ ತರ ಬರ್ತದೆ ಅದರಿಂದ ಮಾಡುದಿಲ್ಲ, ಮೈಕ್ರೋ ಟ್ಯೂಬ್ ವ್ಯವಸ್ಥೆಯನ್ನು ಮಾಡ್ತೇವೆ. ಡ್ರಿಪ್ ಮಾಡ್ಕೊಂಡಿದ್ದೇವೆ, ಮೈಕ್ರೋಜೆಟ್ಟು ಮಾಡಿದ್ದೇವೆ, ದೊಡ್ಡ ಸ್ಪ್ರಿಂಕ್ಲರ್ ಮಾಡಿದ್ವಿ. ಅದು ಎಲ್ಲದರಲ್ಲಿ ಎಫಿಸಿಯನ್ಸಿ ಅಂತಂದ್ರೆ ಈ ಮೈಕ್ರೋ ಟ್ಯೂಬ್ ಇಂದು ಚೆನ್ನಾಗಿ ಬಂದಿದೆ. ಯಾಕೆ ಅಂತಂದ್ರೆ ಈಗ ನಾವು ಮೈಕ್ರೋಜೆಟ್ಟು ಬೇರೆ ಸ್ಪ್ರೇ ಜೆಟ್ ಎಲ್ಲ ಮಾಡಿದಾವಾಗ ಸಿಕ್ಕಾಪಟ್ಟೆ ನೀರು ಬೇಕಾಗ್ತದೆ, ಅಷ್ಟು ಪ್ರಮಾಣದ ನೀರು ಇಳಿದಿದ್ದಾವಾಗ ಖಾಲಿ ಪ್ರದೇಶಕ್ಕೂ ಕೂಡ ನೀರು ಹೋಗ್ತದೆ, ಅದರಿಂದ ಕಳೆನೂ ಬರ್ತದೆ. ಮತ್ತೆ ಎಲ್ಲಿ ಬೇಕಲ್ಲ ಗಿಡಕ್ಕೆ, ಆ ಗಿಡಕ್ಕೆ ಸಾಕಾಗುವಷ್ಟು ನೀರು ಪೂರೈಕೆ ಆಗುದಿಲ್ಲ. ನೀವು ಒಂದು ತಾಸುಗಟ್ಟಲೆ ಹಾಕಿದ್ರು 1-2 ಇಂಚ್ ಕೆಳಗೆ ನೀರು ಒದ್ದೆ ಆಗಿರೋದಿಲ್ಲ, ಅಂದ್ರೆ ಅದಕ್ಕೆ ತಂಪು ಅಂಶ ಬರುವುದೇ ಇಲ್ಲ. ಅದು ಹೇಗೆ ಬೀಳುತ್ತದೆ, ಅರ್ಧ ತಾಸು ಮತ್ತಂಗೆ ಆರೋಗ್ಯ ಆಪರೇಟ್ ಆಗಿ ಹೋಗ್ತದೆ. ಹಾಗಾಗಿ ನೀರು ನಿರ್ವಹಣೆ ಅದ್ರಲ್ಲಿ ಸರಿಯಾಗಿ ಆಗುದಿಲ್ಲ. ಈ ಡ್ರಿಪ್ ಅಥವಾ ಮೈಕ್ರೋ ಟ್ಯೂಬ್ ನ ಮುಖಾಂತರ ಕೊಟ್ರೆ, ನೀವು 1 ದಿವಸ ಕೊಟ್ರೆ ಸಾಧಾರಣ 3 ದಿವಸವರೆಗೆ ತೇವಾಂಶ ಇದ್ದೇ ಇರ್ತದೆ. ಒಂದು ಅಡಿಕೆ ಮರಕ್ಕೆ ಒಂದೇ ಕಡೆ ಕೊಟ್ರೆ ಸಾಕು ಅಥವಾ 2 ಕಡೆಯಿಂದ ಕೊಡ್ಬೇಕು? ಅದು ಇಸುಬು ಅಂದ್ರೆ ರೀತಿ ತರ, ಆ ತರ ಮಣ್ಣಿದ್ದದಾದ್ರೆ 2 ಕಡೆ ಕೊಡಬೇಕಾಗ್ತದೆ. ಈಗ ನಮ್ಮಲ್ಲೆಲ್ಲ ಸ್ವಲ್ಪ ಅಂಟು ಜಾತಿ ಮಣ್ಣಾದ್ರಿಂದ ನೀರು ನಿಲ್ತದೆ ಅಲ್ಲಿ, ಹಾಗಾಗಿ ಒಂದ್ ಕಡೆ ನಾವು ನೀರು 1 ಕಡೆ ಮೈಕ್ರೋ ಟ್ಯೂಬ್ ಹಾಕಿದ್ರೆ ಆ ಏರಿಯಾದಲ್ಲೆಲ್ಲ ವ್ಯಾಪಿಸ್ತದೆ, ಅದು 1 ಕಡೆ ಸಾಕಾಗ್ತದೆ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವುದಿದ್ರೆ ಏನೇನೆಲ್ಲ ಬೆಳೆಯುವುದಕ್ಕೆ ಅವಕಾಶ ಇದೆ? ಅಡಿಕೆ ತೋಟದಲ್ಲಿ ಮುಖ್ಯವಾಗಿ ಕಾಳುಮೆಣಸು ಅವಕಾಶ ಇದೆ, ಮತ್ತೆ ಬಾಳೆ, ಮತ್ತೆ ಲವಂಗ ನೆಡಬಹುದು, ಯಾಲಕ್ಕಿ ನೆಡಬಹುದು, ಮತ್ತೆ ಬೇರೆ ಬೇರೆ ಜಾತಿ ಹಣ್ಣಿನ ಗಿಡಗಳನ್ನು ಸಹ ಹಾಕೊಳ್ಬಹುದು, ಜಾಯಿಕಾಯಿ ಹಾಕಬಹುದು, ಇಂಥದೆಲ್ಲ ಮಾಡಬಹುದು. ನಿಮ್ಮ ಪ್ರಯತ್ನದ ಬಗ್ಗೆ ಹೇಳಿ, ಏನೇನು ಮಿಶ್ರ ಬೆಳೆಯಾಗಿ ಬೆಳೀತಾ ಇರಿ? ನಮ್ಮ ಪ್ರಯತ್ನದಲ್ಲಿ ಮುಖ್ಯವಾಗಿ ಉಪ ಬೆಳೆ ಅಂತಂದ್ರೆ ಕಾಳುಮೆಣಸು. ಕಾಳುಮೆಣಸಿಗೆ ನಾವು ಹೆಚ್ಚು ಒತ್ತು ಕೊಟ್ಟು ಮಾಡ್ತಾ ಇದ್ದೇವೆ. ಅಡಿಕೆಗೆ ಪೈಪೋಟಿ 7 ಲೆವೆಲ್ಗೆ 1 ಲೆವೆಲ್ ಮಾಡಿದ್ವಿ. ಸ್ವಲ್ಪ ಈ ಕಾಳುಮೆಣಸಿನ ಕೃಷಿಯ ಬಗ್ಗೆ ಹೇಳಿ, ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವುದಿದ್ರೆ ಹೇಗೆ? ಇತ್ತೀಚಿನ ವರ್ಷಗಳಲ್ಲಿ ಪ್ರತ್ಯೇಕವಾಗಿ ಕಾಳುಮೆಣಸನ್ನ ನೆಟ್ಟು ಬೆಳೆಸುವಂತ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಮಾಡುವಂತದ್ದು ಅದು ಐಡಿಯಲ್ ಕೃಷಿ, ಅದು ತುಂಬಾ ಉತ್ತಮ ಕೃಷಿ, ಅದೇನು ತೊಂದರೆ ಇಲ್ಲ. ಅಡಿಕೆಯಲ್ಲಿ ಪೂರಕವಾಗಿ ಒಂದೇ ವ್ಯವಸ್ಥೆಯಲ್ಲಿ 2 ಬೆಳೆಯನ್ನು ತೆಗಿಬಹುದು ಅನ್ನೋ ದೃಷ್ಟಿಯಲ್ಲಿ ಅಡಿಕೆ ಮರಕ್ಕೆ ಕಾಳುಮೆಣಸು ಹಾಕುವುದರಿಂದ ಮಧ್ಯಮ ರೀತಿಯ ಇಳುವರಿಯನ್ನು ತಗೊಳ್ಬಹುದು. ಈಗ ಕಲ್ಲಿನ ಕಂಬ ಹಾಕಿ, ಕಾಂಕ್ರೀಟ್ ಕಂಬ ಹಾಕಿ ಸಹ ಕಾಳುಮೆಣಸನ್ನು ಮಾಡ್ತಾ ಇದ್ದಾರೆ. ಅದು ಆ ಲೆವೆಲ್ ನಿರ್ವಹಣೆ ನಮ್ಮಿಂದ ಸಾಧ್ಯ ಆಗ್ಲಿಕ್ಕಿಲ್ಲ ಇದರಲ್ಲಿ. ಆದ್ರೆ 1 ಲೆವೆಲ್ಗೆ ಅಡ್ಡಿಲ್ಲ ಅಡಿಕೆ ಮರಕ್ಕೆ ಹಾಕೋದ್ರಿಂದ, ಅಡಿಕೆ ಮರಕ್ಕೆ ಅದರದ್ದು ಪೋಷಣೆಯನ್ನು ಸಿಗ್ತದೆ. ಮತ್ತೆ ಕಾಳುಮೆಣಸಿಗೆ ಪ್ರತ್ಯೇಕವಾದ ಗೊಬ್ಬರ ಪ್ರಶ್ನೆ ಇಲ್ಲ. ಕಾಳುಮೆಣಸಿಗೆ ನಿರ್ವಹಣೆ ಮಾಡಿದ್ರೆ ಅದು ಅಡಿಕೆ ಮರಕ್ಕೂ ಉಪಯೋಗ ಆಗ್ತದೆ. ಈ ಗೊಬ್ಬರ, ನೀರು, ಮತ್ತೆ ಒಳದಿದ್ದೆಲ್ಲ ಕಾಳುಮೆಣಸಿನ ಎಲೆಗಳು ತೋಟದಲ್ಲಿ ಬಿದ್ದಾವಾಗ ಅದಕ್ಕೆ ಮಲ್ಚಿಂಗ್ ಆಗ್ತದೆ, ಮತ್ತೆ ನೆರಳಿನಿಂದ ಅಡಿಕೆ ಮರಕ್ಕೆ ತಂಪು ಉಳಿತದೆ. ಹೀಗೆ 50-50 ಬಳಸ್ಕೊಂಡ ಮುಖಾಂತರ ಉತ್ಪನ್ನ ಅರ್ಧಮರ್ಧ ಅಂದ್ರಂಗೆ ಅರ್ಧಕ್ಕರ್ಧ ಹಂಚಿಕೊಂಡು ಹೋಗ್ತದೆ, ನಿರ್ವಹಣೆಯಲ್ಲಿ ಉಳಿತಾಯ ಆಗ್ತದೆ. ಆತರ ಮಾಡಿಕೊಂಡ್ರೆ ಒಳ್ಳೆ ಲಾಭ ಆಗ್ತದೆ. ಈಗ ಸರೋಗ ರೋಗ ಅಥವಾ ಕ್ವಿಕ್ ವಿಲ್ಟ್ ಎನ್ನುವಂತದ್ದು ಇದರಲ್ಲಿ ಪ್ರಮುಖವಾಗಿ ಬಾಧಿಸುವಂತಹ ಒಂದು ರೋಗ, ಇದರ ಒಂದು ಸಮಗ್ರ ನಿರ್ವಹಣೆ ಅಂದ್ರೆ ಏನೇನ್ ಮಾಡ್ತೀರಿ? ಅದರ ಸಮಗ್ರ ಸೊರಗು ರೋಗಕ್ಕೆ ನನ್ನ ಒಂದು ಅನುಭವದಲ್ಲಿ ಅದಕ್ಕೆ ಔಷಧಿನೇ ಇಲ್ಲ. ಇನ್ನು ಸೊರಗು ಅದಕ್ಕೆ ಏನಾಗ್ಬೇಕು, ಈ ಮಳೆಗಾಲದಲ್ಲಿ ಕೊಳೆ ಬರ್ತದಲ್ಲ, ಆ ಕರಿ ಕೊಳೆ ಅಂತ ಬರ್ತದೆ, ಆ ಕೊಳೆ ಬರ್ದಿದ್ದಾಗ ನಿರ್ವಹಣೆ ಮಾಡಿದ್ರೆ ಸೊರಗು ರೋಗ ತುಂಬಾ ಕಂಟ್ರೋಲ್ ಇರ್ತದೆ. ಕೊಳೆ ಬಂದ ಕೂಡಲೇ ಬಳ್ಳಿ ವೀಕ್ ಆಗ್ತದೆ, ಮುಂದಿನ ಸೀಸನ್ ಸೊರಗು ರೋಗ ಗ್ಯಾರಂಟಿ. ಹಾಗಾಗಿ ಬೋರ್ಡೋ ಸಿಂಪರಣೆ ಇದನ್ನೆಲ್ಲ ಸರಿಯಾಗಿ ಕೊಡ್ತಾ ಹೋದ್ರೆ, ಮತ್ತೆ ಅದಕ್ಕೆ ಗೊಬ್ಬರವನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಸಶಕ್ತ ಬಳ್ಳಿ ತಯಾರಾಗ್ತದೆ, ಅದರಿಂದ ಈ ಸೊರಗು ರೋಗಕ್ಕೆ ಅದು ಪ್ರತಿರೋಧಕ ಶಕ್ತಿ ಬೆಳೆಸಿಕೊಳ್ತದೆ. ಆ ರೀತಿಯಲ್ಲಿ ಮಾಡಬೇಕು. ಮತ್ತೆ ಅಂತ ಸೊರಗು ರೋಗ ಬಂದಂತ ಬಳ್ಳಿಗಳನ್ನ ತೋಟದಿಂದ ತೆಗೆದುಹಾಕುದು, ಆದಷ್ಟು ಸಾವಯವ ರೀತಿಯಲ್ಲಿ ಮಾಡಿದ್ರೆ ಈ ಉಳಿದೆಲ್ಲ ರೋಗಗಳಿಂದ ನಾವು ಮುಕ್ತಿ ಪಡೆಯಬಹುದು. ಇತ್ತೀಚಿನ ವರ್ಷಗಳಲ್ಲಿ ಈ ಕಸಿ ಕಾಳು ಮೆಣಸಿನ ಬಗ್ಗೆಯೂ ಕೂಡ ರೈತರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ನಿಮ್ಮಲ್ಲಿ ಏನಾದರೂ ಪ್ರಯತ್ನ ನಡೆದಿದೆಯಾ? ನಡೆದಿದೆ, ನಮ್ಮಲ್ಲಿ ಕಸಿ ಬುಡ ನಾನು ಒಂದಿಷ್ಟು ಹಾಕಿದ್ದೆ. ಆದ್ರೆ ಅದು ಏನಾಗ್ತದೆ, ಆ ಹಿಪ್ಪಲಿ ಗಿಡ ಅದ ನಿರ್ವಹಣೆ ಮಾಡುವುದೇ ದೊಡ್ಡ ಕಷ್ಟ ಆಗಿದೆ. ಯಾಕಂತಂದ್ರೆ ಇದಕ್ಕೆ ಪೈಪೋಟಿ ಆಗೋದು ನಿಲ್ತದೆ, ದೊಡ್ಡ ದೊಡ್ಡ ಕಾಂಡ ಆಗ್ತದೆ, ಮತ್ತೆ ಹಿಪ್ಪಲಿಯನ್ನು ಪ್ರತಿ ದಿವಸ ನಿರ್ವಹಣೆ ಮಾಡಬೇಕು. ಅಂದ್ರೆ ಸಣ್ಣ ಸಣ್ಣ ಹೊಸತು ಬರ್ತಾ ಇರ್ತದೆ, ಅದನ್ನು ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ಇದಕ್ಕೆ ಬೆಳವಣಿಗೆ ಸಮಸ್ಯೆ ಆಗ್ತದೆ, ಮತ್ತೆ ಆ ಹಿಪ್ಪಲಿ ಚೂರುಗಳನ್ನು ತೆಗೆದು ಒಗೆದ್ರೆ ಮತ್ತೆ ಅದರಲ್ಲಿ ಹುಟ್ಟುಕೊಳ್ತದೆ, ಅದೊಂದು ದೊಡ್ಡ ತಲೆನೋವಾಗಿ ಪರಿಣಮಿಸ್ತದೆ. ಅದೇನಾಗ್ತದೆ, ಈಗ ಅನಿವಾರ್ಯ ಯಾವುದೇ ಪರಿಸ್ಥಿತಿಯಲ್ಲಿ ಕಾಳುಮೆಣಸು ನಮ್ಮಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅದು ಅನಿವಾರ್ಯ ಆಗ್ತದೆ. ಆದ್ರೆ ಸಾಮಾನ್ಯ ರೀತಿಯಲ್ಲಿ ಅದು ಮೇಂಟೈನ್ ನಡೀತಾ ಇದೆ ಅಂತಂದ್ರೆ ಅದು ಅದಕ್ಕಿಂತ ನಮಗೆ ನೈಸರ್ಗಿಕವಾಗಿ ಮಾಡೋದು ಸುಖ ಅನಿಸ್ತಾ ಇದೆ. ಈ ಪ್ರದೇಶಕ್ಕೆ ಸೂಕ್ತವಾದಂತಹ ಒಂದು ತಳಿ ಅಂದ್ರೆ ಯಾವುದು ಕಾಳುಮೆಣಸಿನಲ್ಲಿ? ನಮ್ಮಲ್ಲಿ ಈಗ ನಾವು ನಡೆಸ್ತಾ ಇರೋದು ಪನೀರು, ಒಂದು ಪನೀರು ಒಂದು ನಡೀತಿದೆ, ಮತ್ತೆ ಒಳದಂತೆ ಎಲ್ಲದೂ ನಡೀತದೆ ಇಲ್ಲಿ. ಈ ಪನೀರು ಒಂದೇ ಅಂತೇಳಲ್ಲ, ಪನೀರಿಗೆ ಸ್ವಲ್ಪ ನಿರ್ವಹಣೆ ಒಂದು ಲೆವೆಲ್ ನಡೀತದೆ, ಉಳಿದಿದ್ದಕ್ಕೆಲ್ಲ ಗೊಬ್ಬರ ಇದು ಸರಿಯಾಗಿ ಆಗಲಿಲ್ಲ ಅಂದ್ರೆ ಇಳುವರಿ ನಿಲ್ಲು, ಇದು ಆಗಿಲ್ಲ. ಒಂದ್ ಸ್ವಲ್ಪ ಆಚೀಚೆ ಆದರೂ ಸಾಮಾನ್ಯರು ರೈತನು ಸಹ ಅದನ್ನು ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತದೆ. ಅಂತಂತದೇ ಒಳ್ಳೆ ತಳಿ ಮಾಡಿದ್ರೆ ಅದ್ರ ನಿರ್ವಹಣೆನೂ ಆ ತರ ಶಿಸ್ತಿನಲ್ಲೇ ಇರಬೇಕಾಗ್ತದೆ, ಆ ತರ ಇದ್ರೆ ಅದನ್ನು ಮಾಡಬಹುದು. ನಮ್ಮಲ್ಲಿ ಪಣಿಯೂರು ಹೆಚ್ಚಾಗಿ. ಈಗ ಮಿಶ್ರ ಬೆಳೆಯಾಗಿ ಬಾಳೆ ಬೆಳೆಯನ್ನ ಬೆಳೆಯುವುದಿದ್ರೆ ಏನೇನು ಅಂಶವನ್ನ ಗಮನಿಸಬೇಕು? ಮಿಶ್ರ ಬೆಳೆಯಾಗಿ ಬಾಳೆ ಬೆಳೆಯುವುದು ಅಂತಂದ್ರೆ ಈಗ ವಿಶೇಷವಾಗಿ ನಮ್ಮ ಗುಂದದಂತ ಹಳ್ಳಿಯಲ್ಲಿ ಬಾಳೆನೇ ಒಂದು ಚಾಲೆಂಜಿಂಗ್. ಬಾಳೆ ಬೆಳೆಯುವುದು ದೊಡ್ಡದಲ್ಲ, ಅದಕ್ಕೆ ಮಾರ್ಕೆಟಿಂಗ್ ಆಗುದಿಲ್ಲ, ಮಾರ್ಕೆಟಿಂಗ್ ತುಂಬಾ ಕಷ್ಟ. ಯಾಕಂತಂದ್ರೆ ನಮ್ಗೆ ಯಾವ ಕಡೆ ಹೋಗುದಾದ್ರೂ 40 ಕಿಲೋಮೀಟರ್ ಪ್ರಯಾಣ ಮಾಡಲೇಬೇಕು. 40 ಕಿಲೋಮೀಟರ್ ಟ್ರಾನ್ಸ್ಪೋರ್ಟಿಗೆ ಈ ಬಾಳೆ ಇಳುವರಿ ತಗೊಂಡ್ರೆ ಬೆಳೆಯನ್ನು ಮಾರ್ಕೆಟಿಂಗ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಬಾಳೆಯನ್ನು ಉಪಬೆಳೆಯಾಗಿ ನಾವು ಅಂದ್ರೆ ಕಮರ್ಷಿಯಲ್ ಆಗಿ ಅದು ತುಂಬಾ ಕಷ್ಟ, ಮನೆ ಖರ್ಚಿಗೆ ಬಳಸ್ಕೊಳ್ಬಹುದು, ಬಿಟ್ರೆ ನಮ್ಮ ಜೀವನ ನಿರ್ವಹಣೆಗೆ ಅಷ್ಟು ಸುಲಭ ಇಲ್ಲ. ಇನ್ನೆರಡು ಪ್ರಮುಖವಾದಂತಹ ಒಂದು ಬೆಳೆಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಲವಂಗ ಮತ್ತು ಜಾಯಿಕಾಯಿಯನ್ನು ಕೂಡ ಮಿಶ್ರ ಬೆಳೆಯಾಗಿ ಅಡಿಕೆ ತೋಟದಲ್ಲಿ ಬೆಳಿಬಹುದು ಅಂತ ಹೇಳಿ, ಇದ್ರ ಬಗ್ಗೆ ಹೇಳಿ. ಜಾಯಿಕಾಯಿ ಏನಾಗ್ತದೆ, ಜಾಯಿಕಾಯಿ ನಮ್ಗೆ ಹಿಂಗೆ ಸಹಜವಾಗಿ ಸಿಕ್ಕುವಂತದ್ದು, ಅಷ್ಟು ಅಂದ್ರೆ ಅದಕ್ಕೆ ವಿಶೇಷವಾದ ಶ್ರಮನೇ ಇಲ್ಲ. ಫಲ ಕೊಯ್ಯುವುದು ಒಂದೇ ಬಿಟ್ರೆ ಅದಕ್ಕೊಂದು ನೀರಿನ ಇರಿಗೇಷನ್ ಸಹ ಅಷ್ಟೊಂದು ಹಿಂಗೆ ಬೇಕಾಗುದಿಲ್ಲ. ಅಂದ್ರೆ ಈ ತೋಟಕ್ಕೆ ಮಾಡಿದ್ದೆ ಸಾಕಾಗ್ತದೆ, ಅದಕ್ಕೆ ಪ್ರತ್ಯೇಕವಾದ ವ್ಯವಸ್ಥೆ ಇಂಥದ್ದೆಲ್ಲ ಇಲ್ಲ. ಕೆಲವೊಂದು ಪ್ರಾಣಿಗಳ ಕಾಟ ಇದೆ, ಕೆಲವೊಂದು ಈ ಗರುಡ ಇವೆಲ್ಲ ಬಂದು ಅದು ತಿಂತವೆ, ಹಾರ್ನ್ ಬಿಲ್ ಅಂತ ಬರ್ತವೆ, ಅದೆಲ್ಲ ಸಮಸ್ಯೆ ಇದೆ. ಆದ್ರೆ ಅದು ನಿರ್ವಹಣೆ ಇಲ್ಲದೆ ಸಿಕ್ಕುವಂತದ್ದು ಅಂದ್ರೆ ಒಂದು ಲೆವೆಲ್ಗೆ ತೋಟಕ್ಕೆ ಮಾಡಿದ್ದು ಇದರಲ್ಲೇ ತೊಂದ್ರೆ ಇಲ್ಲ. ಪಶ್ಚಿಮ ದಿಕ್ಕಿಗೆಲ್ಲ ನೆಟ್ಕೊಂಡ್ರೆ ತೋಟಕ್ಕೆ ಒಳ್ಳೆ ರೀತಿಯ ನೆರಳಾಗ್ತದೆ, ಆದ್ರೆ ಅಡ್ಡಿಲ್ಲ. ಅದು ಏಲಕ್ಕಿ ಬೆಳೆಯುತ್ತಿದ್ರೆ ಏಲಕ್ಕಿ ನಮ್ಮಲ್ಲಿ ಸ್ವಲ್ಪ ಕಷ್ಟ, ಯಾಕಂತಂದ್ರೆ ಮಂಗ ಏನಿದೆಯಲ್ಲ ಅದು ಸಸ್ಸು ಹೋಗಿತ್ತದೆ, ಮತ್ತೆ ಇತ್ತೀಚೆಗೆ ಅದಕ್ಕೆ ಬೆಂಕಿ ರೋಗ ಇಂತ ಸುಮಾರು ಸಮಸ್ಯೆ ಆಗ್ತಾ ಇದೆ. ಯಾಕೋ ಏನು ಮೊದಲಿನ ತರ ಇಳುವರಿ ಬರ್ತಾ ಇಲ್ಲ ಅದಕ್ಕೆ ಅಷ್ಟೊಂದು. ಅದು ಬೆನ್ನ ಹತ್ತಿ ಮಾಡಿದ್ರೆ ಒಂದು ಲೆವೆಲ್ಗೆ ಆಗ್ತದೆ ಅದು. ಏಲಕ್ಕಿಗಂತೂ ನಮ್ಮ ತೋಟದ ವಾತಾವರಣ ಸರಿಯಾಗಿದ್ರೆ ಮಾತ್ರ ಮುಂದುವರಿತದೆ, ಇಲ್ಲಾಂದ್ರೆ ಎಕ್ಕದಮ್ ಒಣ ಭೂಮಿಯಲ್ಲಾದ್ರೆ ಏಲಕ್ಕಿ ನಿರ್ವಹಣೆ ಸಾಧ್ಯನೇ ಇಲ್ಲ. ಈಗ ಇತ್ತೀಚೆಗೆ ಕಾಫಿಯ ಬಗ್ಗೆಯೂ ಕೂಡ ಪ್ರಸ್ತಾಪ ಕೇಳಿ ಬರ್ತಾ ಇದೆ, ನಿಮ್ಮಲ್ಲಿ ಏನಾದ್ರು ಪ್ರಯತ್ನ ಪಟ್ಟಿದಾರ? ನಮ್ಮಲ್ಲಿ ಮೊದ್ಲಿನ ಹಳೆ ತಳಿಗಳೆಲ್ಲ ಇದ್ದವು, ಆದ್ರೆ ಅದು ಇಲ್ಲಿ ಮಾರ್ಕೆಟಿಂಗ್ ಸಮಸ್ಯೆ ಆಗಿ ಇತ್ತಿತ್ತಲಾಗಿ ಸಿರ್ಸಿಯಲ್ಲಿ ಕದಂಬದಲ್ಲಿ ಇದೆಲ್ಲ ಅದ್ರ ಬಗ್ಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಲ್ಲಿನ್ನೂ ಆ ಬಗ್ಗೆ ಪ್ರಯತ್ನ ಅಷ್ಟು ಕ್ರಿಯಾಶೀಲವಾಗಿ ಆಗಿಲ್ಲ. ಈಗ ಚಿಕ್ಕನ್ನು ಕೂಡ ಆ ಮಿಶ್ರ ಬೆಳೆಯಾಗಿ ಬೆಳಿಬಹುದು ಅಥವಾ ಮಾವು ಇಂತಹ ಬೇರೆ ಹಣ್ಣಿನ ಬೆಳೆಗಳನ್ನು ಕೂಡ ಬೆಳಿಬಹುದು ಅಂತ, ಏನೇನು ಸವಾಲುಗಳು ಎದುರಿಸಬೇಕಾಗ್ತದೆ? ಚಿಕ್ಕು ಹಣ್ಣಲ್ಲಿ ಇಲ್ಲಿ ಇಳುವರಿ ಬಾರಿ ಚೆನ್ನಾಗಿದೆ, ಆದ್ರೆ ಕಾಡು ಪ್ರಾಣಿಗಳ ಉಪಟಳ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಮಂಗನ ಉಪಟಳ ಅಂತೂ ಸಿಕ್ಕಾಬಿಟ್ಟೆ, ಅದು ಬಿಟ್ಟ ನಂತರ ರಾತ್ರಿಯಲ್ಲಿ ಹಾರಬೇಕು, ಈ ಜಂಗಲಿ ಕಾಡು ಬೆಕ್ಕುಗಳು ಬರ್ತವೆ, ಅವನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅವು ಸಿಕ್ಕಾಬಿಟ್ಟೆ ತಿಂದು ಕೆರೆತು ಕೆರೆತು ಹೋಗ್ತದೆ. ಕಮರ್ಷಿಯಲ್ ಆಗಂತೂ ಅದು ಇಲ್ಲಿ ಸಾಧ್ಯ ಇಲ್ಲ, ಯಾಕಂತಂದ್ರೆ ಮಾರ್ಕೆಟಿಂಗ್ ಮಾಡುವುದು ಅದು ಚಿಕ್ಕ ಹಣ್ಣಿಗೆಲ್ಲ ಅಷ್ಟು ದಿವಸದೊಳಗೆ ಮಾರ್ಕೆಟಿಂಗ್ ಮಾಡಿದ್ರೆ ಆಗ್ಬಹುದು, ಬಿಟ್ರೆ ಈ ಕಮರ್ಷಿಯಲ್ ಬೆಳೆ ಆಗಿಲ್ಲ, ಮನೆಗೆ ಬೆಳಕಿಗೆ ಇದಕ್ಕೆ ತತ್ಪೂರ್ತಿ ಮಾಡ್ಕೊಳ್ಬಹುದು. ಮಾರ್ಕೆಟಿಂಗ್ ಅಡಿಕೆ ತೆಂಗು ಕಾಳುಮೆಣಸು ಇದನ್ನು ಮುಖ್ಯ ಬೆಳೆ ನಮ್ಮಲ್ಲಿ. ಈ ಕೃಷಿ ಬೆಳೆಯನ್ನ ಈ ಕಾಡು ಪ್ರಾಣಿಗಳಿಂದ ಸಂರಕ್ಷಣೆ ಮಾಡುವುದಕ್ಕೆ ಏನು ಪ್ರಯತ್ನಗಳೆಲ್ಲ ಸಾಧ್ಯತೆ ಇದೆ? ಕಾಡು ಪ್ರಾಣಿಗಳಿಗೆ ಅಂತಂದ್ರೆ ವಿಶೇಷವಾಗಿ ಹಂದಿ, ಮುಳ್ಳಂದಿ ಮತ್ತೆ ಕಡ, ಇಂತ ಪ್ರಾಣಿಗಳನ್ನು ನಿರ್ವಹಣೆ ಮಾಡಬಹುದು. ನವಿಲು ಕೂಡ ಇದೆ. ಹಾ, ನವಿಲಿದೆ, ಆದ್ರೆ ನವಿಲು ಮತ್ತೆ ಮಂಗಕ್ಕೆ ಬೇರೆ ಏನು ಉಪಾಯ ಕಾಣಿಸ್ತಾ ಇಲ್ಲ. ಹಂದಿ, ಕಾಡಂದಿ, ಕಡ ಮತ್ತೆ ಈ ಮುಳ್ಳಂದಿ ಇಂತ ಪ್ರಾಣಿಗಳು ಸುಮಾರಷ್ಟು ರಾಶಿ ತೊಂದರೆ ಕೊಡ್ತವೆ. ಅಂತದಕ್ಕೆ ನಾವು ಈ ಇದು ಐಬೆಕ್ಸ್ ಕರೆಂಟ್ ವಿದ್ಯುತ್ ಬೇಲಿ ಮಾಡಿ ಅದಕ್ಕೆ ಅದು ಬಲೆ ಸಿಗ್ತದೆ, ಮಂಗನ ಬಲೆ ಸಿಗ್ತದೆ, ಅದನ್ನು ನಿರ್ವಹಣೆ ಮಾಡಿದ್ರೆ ಈ ಮೂರು ಪ್ರಾಣಿಗಳನ್ನು ಕಂಟ್ರೋಲ್ ತರಬಹುದು. ಹೌದು, ಅದು ಬಿಟ್ರೆ ಮಂಗನಿಗೆ ಏರ್ಗನ್ನು ಇಂಥದ್ದೇನಾದ್ರು ಪ್ರಯೋಗ ಮಾಡಬಹುದು, ಬಿಟ್ರೆ ನವಿಲಿಗಂತೂ ಏನು ಉಪಾಯವೇ ಇಲ್ಲ. ಈಗ ಅಡಿಕೆ ಆಗ್ಬಹುದು ಅಥವಾ ಇನ್ನಿತರ ಬೆಳೆಗಳಾಗಬಹುದು, ಇವುಗಳಿಗೆ ಮಾರುಕಟ್ಟೆ ಹೇಗಿದೆ, ನಿಮಗೆ ಬೆಲೆ ಯಾವ ರೀತಿ ಸಿಗ್ತಾ ಇದೆ? ಮಾರುಕಟ್ಟೆ ನಮ್ಗೆ ಇಲ್ಲಿ ಸಮೀಪದಲ್ಲಿ ಇಲ್ಲ, ಒಂದು 80 ಕಿಲೋಮೀಟರ್ ದೂರ ಯಲ್ಲಾಪುರದಲ್ಲಿ. ಅಲ್ಲೇ ಅದಕ್ಕೆ ಮುಖ್ಯ ಮಾರುಕಟ್ಟೆ. ಒಂದ್ ಲೆವೆಲ್ ನಡೀತಾ ಇದೆ ಈಗ, ಓಪನ್ ಮಾರ್ಕೆಟ್ ಅಂತ ರೇಟ್ ಸಿಗ್ತಾ ಇದೆ ಈಗ 30-40 ರೇಂಜ್ ನಲ್ಲಿ, 35-40 ಹೀಗೆ ಆ ಒಂದು ರೇಂಜ್ ನಲ್ಲಿ ಇದೆ ಈಗ ಅಡಿಕೆಗೆ. ಒಟ್ಟು ನಡೀತಾ ಇದೆ, ಒಂದು ನಿರ್ವಹಣೆ ನಡೀತಾ ಇದೆ. ಸಂಸ್ಕರಣೆಯ ವಿಚಾರಕ್ಕೆ ಬಂದಾಗ ಚಾಲಿ ಅಡಿಕೆ ಮಾಡುವಂತಹದ್ದು ಒಳ್ಳೇದು ಅಂತ ಹೇಳ್ತಿರೋ ಅಥವಾ ಬೇಯಿಸುವಂತ ಒಂದು ಸಾಂಪ್ರದಾಯಿಕ ಪದ್ಧತಿ ಅದುವೇ ಒಳ್ಳೇದು ಅಂತ ಹೇಳ್ತೀರಾ? ಚಾಲಿ ಮಾಡೋದಕ್ಕೆ ಸುಲಭ. ಸುಲಭ ಅಂತಂದ್ರೆ ಈಗ ಲೇಬರ್ ಸಮಸ್ಯೆ, ಕೂಲಿ ಆಳುಗಳ ಸಮಸ್ಯೆ ಇದ್ದದ್ರಿಂದ ನಾವು ಈಗ ಬಣ್ಣವನ್ನು ಮಾಡ್ಕೊಳ್ಲಿಕ್ಕೆ ಹೋದ್ರೆ ಅದು ತಕ್ಷಣ ಅದು ಆ ಸಂದರ್ಭದೊಳಗೆ ಆಗ್ಬೇಕಾಗ್ತದೆ. ಅದಕ್ಕೆ ಬಹಳ ದಿವಸ ಅಲ್ಲ, ಹೆಚ್ಚು ಕಡಿಮೆ ಒಂದು ವಾರದಲ್ಲಿ ಅದು ಕಂಪ್ಲೀಟ್ ಅದರ ಕೆಲಸಗಳು ಮುಗಿದು ಅದು ಒಣಸಿ ಒಣಗುವ ಹಂತಕ್ಕೆ ಬರಬೇಕಾಗ್ತದೆ. ಆ ಸಂದರ್ಭದಲ್ಲಿ ಆಳುಗಳ ಒತ್ತಡ ಸಿಕ್ಕಾಬಿಟ್ಟೆ ಇರ್ತದೆ, ಮತ್ತೆ ಅದಕ್ಕೆ ಸರಿಯಾದ ಮಷೀನ್ ವ್ಯವಸ್ಥೆನೂ ಬಂದಿಲ್ಲ ಈಗ ಪರಿಪೂರ್ಣ. ಆ ಒಂದು ಮಟ್ಟಿಗೆ ಸಾಧಾರಣ ಒಂದು 80% ಆರು ಆದ್ರೆ ಈ ಚಾಲಿಗಲ್ಲಾದ ಸಾಧಾರಣ 80-85 ಮಟ್ಟ ಎಫಿಸಿಯಂಟ್ ಮಷೀನ್ಗಳೆಲ್ಲ ಬಂದಿದಾವೆ. ಈಗ ಬಣ್ಣ ಅಡಿಕೆಗೆ ಅಂದ್ರೆ ಬೇಯಿಸುವಂತ ಅಡಿಕೆಗೆ ಯಾವುದೇ ಮಷೀನ್ ಸರಿಯಾಗಿ ಬಂದಿಲ್ಲ, ಇದಾವೆ. ಆದ್ರೆ ನಮ್ಮಲ್ಲಿ ಅಡಿಕೆಗೆ ಈ ಶಿವಮೊಗ್ಗ ಸೈಡ್ ಗೋಲ ಅಡಿಕೆಗೆಲ್ಲ ಅದು ಇಫೆಕ್ಟಿವ್ ಆಗಿದೆ ಅಂತೆ. ಅದು ನಮ್ಮಲ್ಲಿ ಚಪ್ಪಟೆ ಅಡಿಕೆ. ಈ ಅಡಿಕೆಗೆ ಸಾಮಾನ್ಯವಾಗಿ ಯಾವುದೇ ಮಿಷನ್ ಅಷ್ಟು ಒಳ್ಳೆ ಎಫಿಸಿಯನ್ಸಿ ತೋರಿಸ್ತಾ ಇಲ್ಲ. ಹಾಗಾಗಿ ಮತ್ತೆ ಅದು ಅದೇ ಸಂದರ್ಭದಲ್ಲಿ ಆಗ್ಬೇಕಾಗ್ತದೆ, ಅದಕ್ಕೆ ಮತ್ತೆ ವ್ಯತ್ಯಯ ಆಗುವಂಗಿಲ್ಲ. ಚಾಲಿಗಾದ್ರೆ ಅವಕಾಶ ಇದೆ, ನೀವು ಕೊಯ್ಲಿಗೂ ಅವಕಾಶ ಇದೆ, ಒಣಸ್ಕೊಳ್ಳಿಕ್ಕೂ ಸಂಸ್ಕರಣೆಗೂ ನಮ್ಗೆ ಅವಕಾಶ ಇದೆ. ಸಮಸ್ಯೆ ಇದ್ದಿದ್ದೆ ಆದ್ರೆ ನಾವು ಒಂದು ಸಮಯವನ್ನು ಹೊಂದಿಸಿಕೊಂಡು ಒಂದೂವರೆ ತಿಂಗಳ ಅವಕಾಶ ಇದೆ, ಅಲ್ಲಿವರೆಗೆ ನಾವು ಅದನ್ನ ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಇನ್ನು ದರದ ವಿಚಾರ ಮಾಡಿತಲ್ಲ ಕಂಡ್ರೆ ಚಾಲಿನೇ ಲಾಭ, ಯಾಕಂತಂದ್ರೆ ವೆಯ್ಟ್ ನಲ್ಲಿ ಇದೆಲ್ಲ ದೃಷ್ಟಿಯಲ್ಲಿ ಹೋದ್ರೆ ಬಣ್ಣಡಿಕೆಗೆ ಆಪಿ ರಾಶಿ ಆದ್ರೆ ಮಾತ್ರ ಒಳ್ಳೆ ಮೌಲ್ಯ ಇದೆ, ಬಿಟ್ರೆ ಉಳಿದಿದ್ದು ಈ ಬೆಟ್ಟೆ ಇದಕ್ಕೆಲ್ಲ ಚಾಲಿಯ ರೇಟು ಇಲ್ಲ. ಆ ಲೆಕ್ಕದಲ್ಲಿ ಕೆಲಸ ಜಾಸ್ತಿ, ಮತ್ತೆ ಆಪಿ ಅಡಿಕೆಯಲ್ಲಿ ವೆಯ್ಟ್ ನಲ್ಲಿ ಸಿಕ್ಕಾಪಟ್ಟೆ ಹೋಗ್ತದೆ, ಮತ್ತೆ ತೂಕದಲ್ಲೂ ಹೋಗ್ತದೆ. ಅದು ಅಂತ ಕ್ವಾಲಿಟಿ ಅಡಿಕೆ, ಈ ಸಿರ್ಸಿ ಸಾಹೇಬರು ರೌಂಡ್ ದಪ್ಪನೆ ರೌಂಡ್ ಇರುವಂತ ಅಡಿಕೆಗಾದ್ರೆ ಮೌಲ್ಯ ಆತರ ಇರ್ತದೆ. ಬಿಟ್ರೆ ಸಾಮಾನ್ಯ ನಮ್ಮಲ್ಲಿ ಆಗುದೇನಾಗ್ತದೆ, ರೌಂಡ್ ರೌಂಡ್ ಜಾತಿ ಹಳೆ ಅಡಿಕೆ ಎಲ್ಲ ಆದ್ರೆ ಅದು ರಾಶಿ ಅಡಿಕೆ ಆದ್ರೂ ಸಮೇತ ಅಂತ ಮೌಲ್ಯ ಇಲ್ಲ ಅದಕ್ಕೆ. ಈಗ ಹಳತಿಗೆ ಇಡುವಂತ ಒಂದು ಸಂಪ್ರದಾಯ ಇದೆಯಾ ಇಲ್ಲಿ? ಅಂದ್ರೆ ಈಗ ಅಡಿಕೆ ಚಾಲಿ ಅಡಿಕೆಯನ್ನ ತಕ್ಷಣವೇ ಮಾರಾಟ ಮಾಡ್ತಿರೋ, ಹೊಸ ಅಡಿಕೆಯಾಗಿ ಮಾರಾಟ ಮಾಡ್ತಿರೋ, ಅಥವಾ ಒಂದು ವರ್ಷ ಇಟ್ಕೊಂಡು ನಂತರ ಮಾರಾಟ ಮಾಡ್ತೀರಾ? ಇಲ್ಲ, ಅದನ್ನು ಮಾರಾಟಕ್ಕೆ ನಾವು ಹಳತು ಮಾಡೇ ಮಾಡುವುದು ಅಂತ ಹೇಳುವಂತ ವಿಚಾರ ಇಲ್ಲ. ಅವರ ಆರ್ಥಿಕ ಪರಿಸ್ಥಿತಿ ಮೇಲೆ ಹೋಗ್ತದೆ, ಯಾಕಂತಂದ್ರೆ ಒಳ್ಳೆ ರೀತಿಯ ಆರ್ಥಿಕ ಪರಿಸ್ಥಿತಿ ಇದೆ ಅಂತ. ಯಾಕಂತಂದ್ರೆ ಇಟ್ಟುಕೊಂಡು ಮಾರ್ಲಿಕ್ಕೆ ಹೋದ್ರೆ ಅದ್ರ ಬದಲಿಗೆ ಆರ್ಥಿಕ ವ್ಯವಸ್ಥೆಗೆ ನಾವು ಬ್ಯಾಂಕ್ ನಲ್ಲಿ ಲೋನ್ ಮಾಡುದೇ ಆಗ್ತದೆ, ಅದರಲ್ಲೂ ಬಡ್ಡಿ ಬೆಳೀತದೆ. ಇದು ಮುಂದೆ ಒಳ್ಳೆ ರೇಟ್ ಕಾಣ್ತೇವೆ ಏರ್ತದೆ ಹೇಳುವಂತ ಗ್ಯಾರಂಟಿ ಇದ್ರೆ ಅದನ್ನೆಲ್ಲ ಮಾಡಬಹುದು. ಆದ್ರೆ ಯಾವುದೇ ಅಡಿಕೆಯ ರೇಟ್ ಬಗ್ಗೆ ಯಾವುದೇ ನಿಖರತೆ ಇಲ್ಲ, ಯಾವ ಭವಿಷ್ಯದ ಬಗ್ಗೆ ಗೊತ್ತಿಲ್ಲ, ಮುಂದೊಂದು ಕಾಲದಲ್ಲಿ ತಗೊಳ್ತಾರೋ ಇಲ್ಲೋ ಸಂಶಯದವರೆಗೆ ಬಂದ್ಬಿಟ್ಟಿದೆ. ಅದು ಆಹಾರದ ಇಟ್ಟು ಮಾರುವಂತ ತುಂಬಾ ರಿಸ್ಕಿ. ಭವಿಷ್ಯದ ಒಂದು ಸುರಕ್ಷತೆಗಾಗಿ ಮಿಶ್ರ ಬೆಳೆಯನ್ನ ಬೆಳಿಬೇಕು. ಹೌದು, ಮಿಶ್ರ ಬೆಳೆ ಅನಿವಾರ್ಯ. ಯಾಕೆಂತಂದ್ರೆ ಈ ಅಡಿಕೆಗೆ ಈಗಂತೂ ಅಡಿಕೆ ಬೆಳೆ ವಿಸ್ತರಣೆ ಸಿಕ್ಕಾಪಟ್ಟೆ ಆಗಿದೆ. 1:10 ಆಗಿದೆಯೋ 1:20 ಆಗಿದೆಯೋ, ಮೊದ್ಲು ಲೆಕ್ಕಕ್ಕೆ ಹೋದ್ರೆ ಈಗ ಸಿಕ್ಕಾಪಟ್ಟೆ ಬೆಳವಣಿಗೆ ಆಗಿದೆ. ಬಯಲುಸೀಮೆ, ಹೌದು, ಬಯಲುಸೀಮೆಯವರು ಈ ಅಡಿಕೆ ಕೃಷಿಗೆಲ್ಲ ಇಳಿದ್ರು ಅಂತಂದ್ರೆ ಅವ್ರು ಎಕರೆ ಲೆಕ್ಕಲ್ಲ, ಅವ್ರು ಎಷ್ಟೆಷ್ಟು 100 ಗಟ್ಟಲೆ ಎಕರೆ ಮಾಡ್ತಾರೆ. ಈಗ ನಮ್ಮಲ್ಲೆಲ್ಲ ವಿಸ್ತರಣೆ ಆದ್ರೆ ಎಲ್ಲ ಒಂದು ಗುಂಟೆ ಒಂದು 1/2 ಎಕರೆವರೆಗೆ ಮಾಡಬಹುದು, ಬಿಟ್ರೆ ಅದಕ್ಕಿಂತ ಹೆಚ್ಚಿನ ವಿಸ್ತರಣೆ ಇಲ್ಲಿ ಸಾಧ್ಯ ಇಲ್ಲ. ಅವರೆಲ್ಲ ವಿಸ್ತರಣೆ ಮಾಡಿ 100-200-200 ಗಟ್ಟಲೆ ಎಕರೆ ಮಾಡ್ತಾರೆ. ಅವ್ರ ಜೊತೆಗೆಲ್ಲ ನಮ್ಮ ಹತ್ರ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಪನ್ ಮಾರ್ಕೆಟ್ ನಲ್ಲಿ ಅಡಿಕೆ ರೇಟ್ ಇಷ್ಟು ಉಳಿದಿದ್ದೇ ದೊಡ್ಡದೊಡ್ಡುವಂತ ಪರಿಸ್ಥಿತಿ ಇದೆ. ಬಹಳ ಸಂತೋಷ ಮೋಹನ್ ವೆಂಕಟರಮಣ ದೇಸಾಯಿ ಅವರೇ. ಸಾಂಪ್ರದಾಯಿಕವಾಗಿ ಅಡಿಕೆ ಕೃಷಿಯನ್ನ ನಿಮ್ಮ ಒಂದು ಪ್ರದೇಶದಲ್ಲಿ ನಿಮ್ಮ ಜಮೀನಿನಲ್ಲಿ ಯಾವ ರೀತಿ ಮಾಡ್ತಾ ಇದ್ರಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಿಶ್ರ ಕೃಷಿ ಅನುಭವ ಈ ಕುರಿತು ಜೊಯ್ಡಾ ತಾಲೂಕು ಗುಂದದ ಮೋಹನ್ ವೆಂಕಟರಮಣ ದೇಸಾಯಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್, ಮುದು ಪೆನ್ಷನ್, ಮುದು ಪೆನ್ಷನ್, ಮುದು ಪೆನ್ಷನ್, ನಾ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದರ ಇದರ ಇದರ ಹಮ್ ಬೋಲ್ ರಾ ಹೇ ತೆರೆ ಬಿಜು ಕಾ कुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाए मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी हाँ? माटी भी तंदुरुस्त और लोग पहली वाली बात कहा परंतु सब ये डाले सब नहीं आज भी लाखों जागरूक किसान परंपरागत विधि से फसल उगा रहे हैं पर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूंगा माटी से प्रेम की परंपरा है परंपरागत खेती ಇದೀಗ ಕೃಷಿ ಮಾಹಿತಿ ಒಂದು ವರದಿಯ ಪ್ರಕಾರ ಜಗತ್ತಿನಲ್ಲಿ 2050 ಹೊತ್ತಿಗೆ 80% ಜನರು ನಗರ ಪ್ರದೇಶದಲ್ಲಿರ್ತಾರಂತೆ ನಮ್ಮಲ್ಲೂ ಹಲವಾರು ಕಾರಣಗಳಿಗಾಗಿ ಜನರು ಪೇಟೆಯನ್ನ ಸೇರ್ತಾ ಇದ್ದಾರೆ ಈ ಜನಸಂಖ್ಯೆಗೆ ಬೇಕಾದ ಆಹಾರ ತರಕಾರಿ ಇತ್ಯಾದಿಗಳು ದೂರದ ಪ್ರದೇಶಗಳಿಂದ ಬರೋದು ಅದು ದುಬಾರಿಯಾಗುತ್ತೆ ಅದಷ್ಟು ನಗರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಿಂದ ಕೃಷಿ ಉತ್ಪನ್ನಗಳು ಬಂದರೆ ಅನುಕೂಲ ಈ ಪ್ರದೇಶಗಳಲ್ಲಿ ಜಾಗದ ಕೊರತೆ ಇರುವಾಗ ಮಣ್ಣಿಲ್ಲದೆ ಕೃಷಿ ಮಾಡುವ ವಿಧಾನ ಬಹಳ ಅನುಕೂಲ ಮಣ್ಣಿಲ್ಲದೆ ಬೆಳೆ ಬೆಳೆಯುವ ವಿಧಾನ ಹೊಸದೇನೂ ಅಲ್ಲ ಗಿಡಗಳಿಗೆ ಬೇರಿಳಿಸಲು ಸ್ಥಳ ಗಾಳಿಯಾಡುವಿಕೆ ಪೋಷಕಾಂಶ ನೀರು ಬೆಳಕು ಇವಿದ್ದರೆ ಸಾಕು ಹಲವರಿಗೆ ಗೊತ್ತಿರುವಂತೆ ಹೈಡ್ರೋಫೋನಿಕ್ಸ್ ನೀರನ್ನು ಮಾತ್ರ ಬಳಸಿ ಪೋಷಕಾಂಶಗಳನ್ನ ಬೆರೆಸಿ ಗಿಡಗಳನ್ನು ಬೆಳೆಸುವಂತಹ ವಿಧಾನ ಹೈಡ್ರೋಫೋನಿಕ್ಸ್ ವಿಧಾನದಲ್ಲಿ ಬೇರುಗಳಿಗೆ ಪೋಷಕಾಂಶಗಳನ್ನ ಸಿಂಪಡಿಸಿ ಬೆಳೆ ಬೆಳೆಯುವ ತಂತ್ರವೂ ಇದೆ ಆದರೆ ಇವಕ್ಕೆಲ್ಲ ಪ್ರತ್ಯೇಕ ಅಡಿಕಟ್ಟು ವ್ಯವಸ್ಥೆ ಹಾಗೂ ನಿರ್ವಹಣೆ ಮಾಡಬೇಕು ವೆಚ್ಚ ಜಾಸ್ತಿ ಇನ್ನು ಹಲವಾರು ಖನಿಜಗಳು ಪರ್ಲೈಟ್ ವರ್ಮಿಕ್ಯುಲೈಟ್ ಇತ್ಯಾದಿ ಮರಳು ಮರದ ಹುಡಿ ಫೀಟ್ ಮಾಸ್ ಸ್ಪ್ಯಾಗ್ನಮ್ ಮಾಸ್ ಇತ್ಯಾದಿ ಮಾಧ್ಯಮಗಳನ್ನ ಬಳಸಿ ತೋಟಗಾರಿಕಾ ನರ್ಸರಿಗಳಲ್ಲಿ ಗಿಡ ಬೆಳೆಸ್ತಾರೆ ಆದರೆ ಇವುಗಳ ವೆಚ್ಚ ಜನಸಾಮಾನ್ಯರಿಗೆ ದುಬಾರಿಯಾಗಿರುತ್ತೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವಂತಹ IIHR ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕೋಕೋಫೋನಿಕ್ಸ್ ಎಂಬ ನೂತನ ವಿಧಾನವನ್ನ ರೂಪಿಸಿದೆ ಹೆಸರೇ ಹೇಳುವಂತೆ ಇದರಲ್ಲಿ ಮಾಧ್ಯಮವಾಗಿ ಬಳಸೋದು ಕೋಕೋಪಿಟ್ ಇಲ್ಲಿ ಮುಖ್ಯವಾಗಿ ಇವರು ಬಳಸ್ತಾ ಇರೋದು ಹುದುಗು ಬರಿಸಿದ ತೆಂಗಿನ ನಾರಿನ ಹುಡಿ ಅಂದ್ರೆ ಪರ್ಮೆಂಟೆಡ್ ಕೋಕೋಫಿಟ್ ಇದು ಮಾರುಕಟ್ಟೆಯಲ್ಲಿ ಸಿಗುತ್ತೆ ಮತ್ತು ಮಾಮೂಲಿ ಕೋಕೋಫಿಟ್ಗಿಂತ ಒಳ್ಳೆಯದು ಸರಳವಾಗಿ ಹೇಳೋದಾದ್ರೆ ಈ ವಿಧಾನದಲ್ಲಿ ತೆಂಗಿನ ನಾರಿನ ಹುಡಿಯನ್ನ ಗ್ರೋ ಬ್ಯಾಗ್ಗಳಲ್ಲಿ ಹಾಕ್ತಾರೆ ನಂತರ 2-3 ಗಿಡ ಬರುವಂತೆ ಗಿಡವನ್ನ ಅಥವಾ ಬೀಜವನ್ನ ನೆಡ್ತಾರೆ ನಂತರ ಪೋಷಕಾಂಶಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ನೀರಿನಲ್ಲಿ ಬೆರೆಸಿ ಗ್ರೋ ಬ್ಯಾಗ್ಗೆ ನಿಯಮಿತ ಸಮಯಕ್ಕೆ ಹಾಕಲಾಗುತ್ತೆ ಕೋಕೋಫಿಟ್ ಆರ್ದ್ರತೆಯನ್ನ ಕಾಪಾಡಿಡುತ್ತೆ ಮತ್ತು ಪೋಷಕಾಂಶಗಳನ್ನ ನಿಧಾನವಾಗಿ ಗಿಡಗಳಿಗೆ ಒದಗಿಸ್ತಾ ಹೋಗುತ್ತೆ ಕೆಲವರಿಗೆ ಪ್ರಶ್ನೆ ಬರಬಹುದು ನಮ್ಮಲ್ಲಿ ತೆಂಗಿನ ಸಿಪ್ಪೆ ಸಾಕಷ್ಟಿದೆ ಅದನ್ನ ಹುಡಿ ಮಾಡಿ ಬಳಸಬಹುದಲ್ವಾ ಅಂತ ತೆಂಗಿನ ಸಿಪ್ಪೆಯನ್ನ ನೇರವಾಗಿ ಬಳಸಿದರೆ ಅದರಲ್ಲಿರುವಂತಹ ಚೊಗುರು ಮತ್ತು ಲಿಗ್ನಿನ್ ಅಂಶಗಳು ಗಿಡಗಳ ಬೆಳವಣಿಗೆಗೆ ತೊಂದರೆ ಕೊಡುತ್ತೆ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಸಿಗುವ ಕೋಕೋಫಿಟ್ ಅನ್ನ ಹದಗೊಳಿಸ್ತಾರೆ ಹಾಗಾಗಿ ಅದರಲ್ಲಿ ತೊಂದರೆ ಇರಲ್ಲ ಯಾವುದೇ ಬೆಳೆಗೆ ಒಟ್ಟು 17 ಪೋಷಕಾಂಶಗಳು ಬೇಕಾಗುತ್ತೆ ಕಾರ್ಬನ್ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನಿಂದ ಹೈಡ್ರೋಜನ್ ಮತ್ತು ಆಮ್ಲಜನಕ ನೀರಿನಿಂದ ಸಿಗುತ್ತೆ ಇನ್ನುಳಿದವುಗಳನ್ನ ಹೊರಗಿನಿಂದ ಪೂರೈಸಬೇಕಾಗತ್ತೆ ಇದಕ್ಕೆ ಇವರು ಎಲ್ಲಾ ಪೋಷಕಾಂಶಗಳಿರುವ ಅರ್ಕ ಸಸ್ಯ ಪೋಷಕ ರಸವನ್ನ ಅಭಿವೃದ್ಧಿಪಡಿಸಿದ್ದಾರೆ ಬೆಳೆಯುವ ಬೆಳೆ ಮತ್ತು ಇಳುವರಿಯ ಸಾಮರ್ಥ್ಯವನ್ನ ನೋಡಿಕೊಂಡು ಸಾಧಾರಣವಾಗಿ 3.5 ಮಿಲಿಯಿಂದ 5 ಮಿಲಿಯನ್ನ 1 ಲೀಟರ್ ನೀರಿಗೆ ಬೆರೆಸಿ ಒಂದು ಗ್ರೋ ಬ್ಯಾಗ್ಗೆ 200 ಮಿಲಿಯಷ್ಟನ್ನ ವಾರಕ್ಕೆರಡು ಅಥವಾ 3 ಬಾರಿ ಕೊಡಬೇಕಾಗತ್ತೆ ಕೃಷಿಕರು ಬೇಕಾದರೆ ವಿಜ್ಞಾನಿಗಳ ಸಲಹೆ ಪಡೆದು ಮಾರುಕಟ್ಟೆಯಲ್ಲಿರುವಂತಹ ವಿವಿಧ ಲವಣಗಳನ್ನ ಬಳಸುವುದರ ಮೂಲಕವೂ ತಾವೇ ಅದನ್ನ ತಯಾರಿಸಿಕೊಳ್ಳಬಹುದು ಕೋಕೋಫೋನಿಕ್ಸ್ನಲ್ಲಿ ಬೆಳೆ ಕಟಾವಾದ ನಂತರ ತಕ್ಷಣ ಮತ್ತೆ ಬೆಳೆ ಬೆಳೆಯಬಹುದು ಕಳೆಗಳು ಇಲ್ಲವೇ ಇಲ್ಲ ಎನ್ನುವಷ್ಟು ಕಡಿಮೆಯಾಗುತ್ತೆ ಕೀಟ ರೋಗ ಬಾಧೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗತ್ತೆ ಗ್ರೋ ಬ್ಯಾಗ್ನಲ್ಲಿರುವಂತಹ ತೆಂಗಿನ ನಾರಿನ ಹುಡಿ ಪ್ರಮಾಣ ಒಂದು ಬೆಳೆ ಬೆಳೆದಾದ ಮೇಲೆ ಕಡಿಮೆಯಾಗುತ್ತೆ ಇದನ್ನ ಮರುಪೂರಣ ಮಾಡಿ ಪೋಷಕಾಂಶ ಕೊಡುವ ಪ್ರಕ್ರಿಯೆಯನ್ನ ಮುಂದುವರಿಸಬೇಕು ಹೊಸ ತೆಂಗಿನ ನಾರಿನ ಹುಡಿಯನ್ನ ಹಾಕ್ತಾ ಹೋಗೋದ್ರಿಂದ ಇದನ್ನು 10 ವರ್ಷಗಳ ಕಾಲ ತೊಂದರೆ ಇಲ್ಲದೆ ಮುಂದುವರಿಸಬಹುದು ಕೋಕೋಫೋನಿಕ್ಸ್ ತಂತ್ರಜ್ಞಾನವನ್ನ ಬಳಸಿ ಹಲವಾರು ತರಕಾರಿ ಫಲ ಪುಷ್ಪ ಔಷಧೀಯ ಸಸ್ಯಗಳು ಮೇವಿನ ಬೆಳೆಗಳನ್ನ